ಮಂಗಳಂ ಅಗ್ನಿ ಮಂಗಳಂ ಅಗ್ನಿ ಮಂಗಳಂ ವಾಯು ಮಂಗಳಂ ವಾಯು ಮಂಗಳಂ ಗಗನ ಮಂಗಳಂ ಗಗನ ಮಂಗಳಂ ಸೂರ್ಯ ಮಂಗಳಂ ಸೂರ್ಯ ಮಂಗಳಂ ಚಂದ್ರ ಮಂಗಳಂ ಚಂದ್ರ ಮಂಗಳಂ ಜಗತ್ ಮಂಗಳಂ ಜಗತ್ ಮಂಗಳಂ ಜೀವ ಮಂಗಳಂ ಸರ್ವಮಂಗಲಂ ಭವತು ಭವತು ಭವತು ಸರ್ವಮಂಗಲಂ ಭವತು ಭವತು ಭವತು ಭವತು.